ಗುತ್ತಿಗೆ ಕೆಲಸ ಹಿಡಿಯೋದ್ರಿಂದ ನಿಮ್ಮಿಂದ ಒಂದು 10 ಜನ ಅದಲ್ಲ ಸ್ವಲ್ಪ ಅವ್ರಿಗೆ ಹೆಚ್ಚು ಆದಾಯ ಕೊಟ್ಟಂಗೆ ಆಗ್ತದೆ. ಹ್ಞೂ ರೀ, ನೀವು ಗುತ್ತಿಗೆ ಹಣವನ್ನು ಹಂಚಿಕೆ ಮಾಡ್ಕೊಂಡ್ಬಿಡ್ತೀರಿ. ಹಂಚ್ಕೊಂತಾರೆ. ಈಗ 10 ಜನ ಆಗ್ಲಿ 12 ಜನ ಆಗ್ಲಿ, ಮನೆ ಅವಾಗ ಗುತ್ತಿಗೆ ಹಿಡ್ಕೊಂಡಿದ್ವಿ ರೀ, 1 ಎಕ್ರಿ 2 ಎಕ್ರಿನ 7.5 ಸಾವಿರಕ್ಕ ಒಬ್ಬೊಬ್ರಿಗೆ 400 ರೂಪಾಯಿ ಬಿತ್ತು. ಒತ್ತರಿಗೆ 500 ರೂಪಾಯಿ ಕೊಡ್ಬೇಕಲ್ಲ, 500 ರೂಪಾಯಿ ಕೊಟ್ಟೆ ನಾನು ಹಂಚಿ. ಅದ್ರಾಗೂ ಡಿವೈಡ್ ಡಿವೈಡ್ ಹೊತ್ತರಿಗೆ ಬೇರೆ. ಹ್ಮ್ ರೀ, ಇವ್ರು ನಿಂತ್ಕೊಂಡು ಮುರಿ ಹಾಕ್ತೇನ್ರಿ, ಒತ್ತರದ ದಣವರಿಗೆ ಕೊಡ್ಬೇಕ ನಾವು, ಅವ್ರಿಗೆ ಕೊಡ್ರಿ. ಶ್ರಮಕ್ಕೆ ನ್ಯಾಯ ಒದಗಿಸ್ತೀವಿ ರೀ. ಹ್ಞೂ ರೀ, ಈಗ ತೆಪ್ಪೆ ಅದು ಸರಿ, ಅದು ಅಜ್ಜಿ ಅದು ಉಗುರಿ ಅದು ನೋಡ್ಬೇಕ ನಾವು, ನೋಡಿದ್ದು ಹೆಂಗ್ ಕೊಡ್ತಕತ್ ಹೇಳಿ. ಇದು ತನಿ ಮುರಿ ಇದ್ರಲ್ಲಿ ಇದೆ. ತನಿ ಮುರಿ ಅದು ಉಗುರ್ ಅಲ್ರಿ, ಅದು ಚೀಲೋ ಬದ್ಕೋಬೇಕ. ಈಗ ನಾನ್ ಕಷ್ಟ ಬಿದ್ದ ನಾನು ಒತ್ತ, ನಾನು ಹೇಳ್ತೀನಿ ಈಗ. ನಾನು ಒತ್ತರಕ್ಕೆ 500 ರೂಪಾಯಿ ತಗೊಂಡಿ, ಇನ್ನೊಬ್ಬ ನನ್ ಜೊತೆ ಗಂಡ ಮಗ ಪತ್ತೆ ಅತ್ತಗ 500 ರೂಪಾಯಿ ಕೊಡ್ಸಿ. ಗಂಡ ಮಕ್ಕಳು ಇರ್ತಾರ ನಿಮ್ ಗುಂಪಲ್ಲಿ? ಹ್ಞೂ ರೀ, ಕರ್ಕೊಂಡು ಹೋದ್ರೆ ಬರ್ತಾರೆ ಬರ್ತಾರೆ ಬರ್ತಾರೆ. ಹ್ಮ್ ಈಗ ಅವ್ರ ಕಷ್ಟ ನೋಡ್ಬೇಕ ನಾವು ಒತ್ತರ, ಅದು ಅವ್ರ ಕಷ್ಟ ನೋಡಿ ನಾನು 500 ರೂಪಾಯಿ ತಕ್ಕಂಡೆ, ಅತ್ತಗ 500 ರೂಪಾಯಿ ಕೊಟ್ಟಿ, ಇವ್ರು ನಾನು 100 ರೂಪಾಯಿ ಕೊಟ್ಟೆ. ನಾನು ಒಪ್ಕೊಂತಾರ ಅವ್ರು? ಒಪ್ಕೊಂತಾರೆ, ಬಿಡು ಒತ್ತರಲ್ಲ ಸಿಸ್ಟಮ್ ಅದು. ಹ್ಮ್ ಒತ್ತರಲ್ಲ, ಒಪ್ಕೊಂತಾರೆ. ಯಾವ ಕೆಲಸಗಳು ಹೆಚ್ಚು ಕಷ್ಟಕರವಾಗಿರ್ತವೆ? ಕಷ್ಟ ಇಲ್ಲ ಇದು ಗೊತ್ತಿ. ಹ್ಮ್ ಇದು ಕೂಲಿ ಮಾಡೋದು ಒಂದ್ ಸ್ವಲ್ಪ ಕೊಡ್ತಾರೆ, ಯಾಕೆ ಹೇಳು ಹೆಂಗ್ ಕಡಿಮೆ ಕೊಡ್ತಾರ ಬದುಕು, ಅದೇನು ಕೂಲಿನ ಮಾಡೋರ್ ಮಾಡ್ತಾರ, ನಮ್ಮಂತ ತಿಳಿದ್ರ ನಾ ಮಾಡ್ತೇವೆ, ತಿಳಿದ್ರಂತಾರೆ ಸುಮ್ನೆ ರೇ ಹಂಗೆ ಮಾಡಿ ಮನೆಯಲ್ಲಿ ಟೈಮ್ ಪಾಸ್ ಮಾಡಿ ಬರ್ತಾರಂತೀರಾ? ಅದರ್ರಿ ಅದ್ರಾಗ ಅದಾರ ಇದ್ದು ಕೇಳ್ತೀನಿ ಅದಕ್ಕೇನು ಅದಾರ. ಆ ಏನಂತೆ ಅವ್ರು 200 ರೂಪಾಯಿ ರವ ಕೊಡ್ತಾರೆ ಬರೇ ತೆಗಿರಿ ಅಂತೀನಿ. ಈಕಿದ ನೋಡುವ ಈಕಿ ಒಳ್ಳೆ ಲೀಡರ್ ಮಾಡಿ ಕುತ್ಕೊಂಡ್ಬಿಟ್ರಿ ಅಂತಾರ. ಆದ್ರ ಅಂದ್ರೆ ಅಂತಾರ ಲಾಸ್ಟ್ ನೀನ್ ನಾಳೆ ಬರ್ಬೇಡವ, ನಿನಗೆಲ್ಲ ಮಾಡ್ರಿ ಅಂತ ಹೇಳ್ತೀನಿ. ಒಟ್ ಗುತ್ತಿಗೆ ಹಿಡಿದ್ರೆ ಸ್ವಲ್ಪ ಕೆಲಸ ಫಾಸ್ಟ್ ಆಗಿ ಮಾಡಿಸ್ಕೊಂಡು. ಫಾಸ್ಟ್ ರೀ ಅದು ಗುತ್ತಿಗೆ, ಇದು ಕೂಲಿ ಸ್ವಲ್ಪ ಪ್ರೋ ನಿಧಾನ ಆಕತಿ. ಆದ್ರೆ ನಾನು ಯಾವ ಹೊಲ್ಕಾರ ಹೋಗ್ಲಿ ಜೋರ ಮಾಡ್ಸೋದು, ಕೂಲಿಯಾರ ಆಗ್ಲಿ ಗುತ್ತಿಗೆಯಾರ ಆಗ್ಲಿ. ಈ ಕೂಲಿ ಅಂತ ಬಂದ್ರು ನೀವು 4 ಜನರು ಕರ್ಕೊಂಡು ಹೋಗ್ತೀರಿ? ಹ್ಞೂ ನೋಡೋ ಇಷ್ಟು ಕೂಲಿ ಕೊಡ್ತಾರೆ ಬರ್ಬೇಕು ಬರ್ರಿ. ಈಗ ಕುತ್ಕೊಂಡು ಕಳೆ ತೆಗಿಯೋದೈತಲ್ರಿ, ಅದು 200 ರೂಪಾಯಿ ಅದು ಕೂಲಿ. ಅದು ಕೂಲಿ ರೀ, ಕಳೆ ತೆಗಿಯೋದೇನು ಕಾಂಟ್ರಾಕ್ಟ್ ಹಿಡಿಯುವಷ್ಟು ಇರಲ್ಲ. ಅವು ದೊಡ್ಡವು ಇರ್ತಾವ? ಅವು 1 ಎಕ್ರಿ 3 ಎಕ್ರಿ ಇದ್ರೆ ಅವ್ರು ಗುತ್ತಿಗೆ ಕೊಡ್ತಾರ ರೀ ಅದನ್ನ. ಓ ಹಂಗೆ. ಹ್ಞೂ ರೀ, ಅವ್ನು ಅದಕ್ಕೇನು ಟೈಮ್ ಕೊಟ್ಬಿಡ್ತಾರೆ ಇಷ್ಟೊಳಗೆ ಮುಗಿಸ್ಬೇಕಂತ? ಇಲ್ರಿ ಹಂಗೆ ಅಲ್ಲ, ನಮ್ಮ ಕೈಯಾಗ ಐತಲ್ರಿ ಅದು ಗುತ್ತಿಗೆದು. ಹ್ಮ್ ಇವತ್ತು ತಕೊಂಡು ಹೋಗ್ಬೇಕಂದ್ರೆ ತಕೊಂಡು ಹೋಗ್ಬಿಡಕ್ ರೀ. ಹ್ಮ್ ಏ ಇಲ್ಲಿ ತಗೊಂಡ್ರೆ ಇನ್ನೊಂದು ನಾಳೆಗೆ ಆಕತಿ ಅಂತಾಳೆ, ಅಜ್ಜಿ ಆಕತಿ ಅಂತ ಒಬ್ರು ಅಂತ. ಹ್ಮ್ ತಯಾಗಿದ್ರೆ ತೆಗಿನದ್ರಿ ನಡಿ ಹೋಗ್ಬಿಡ ಅಂತ. ಕೆಲಸ ಆಗ್ಬೇಕಂದ್ರೆ ಆಗ್ಬೇಕು, ಕೆಲಸ ಆಗ್ಬೇಕಂದ್ರೆ ಆಗ್ಬೇಕು, ನಾ ಇವತ್ತು ಕೂಲಿ ತಗೊಂಡು ಹೋಗ್ಬೇಕಂದ್ರೆ ತಗೊಂಡು ಹೋಗ್ಬೇಕು ಹಂಗ್ರಿ. ಈ ಭತ್ತದ ಗದ್ದೆಯಲ್ಲೆಲ್ಲ ಕೆಲಸ ಸ್ವಲ್ಪ ಟಫ್ ಅಂತಾರೆ ಕೆಲವರು, ಹೆಂಗೆ? ಅದು ಒಂದ್ ಸ್ವಲ್ಪ ವಜಿ ರೀ ಆಕತಿ, ಗದ್ದೆ ಕಳೆವಲ್ಲ ವಜಿ ಆಕತಿ, ಅದನ್ನು ಗುತ್ತಿಗೆ ಹಿಡ್ಕಂತಾರೆ. ಕೂಲಿ ಇದು ಕಡಿಮೆ ಆಗತ್ತಲ್ಲ, ಸಾಧಾರಣ ತೆಗಿತಾರ ಗುತ್ತಿಗೆ ಕಳೆ ಅಂದ್ರೆ ಜೋರು. ಅದು ಎಕ್ರಿಗಟ್ಲೆ ಕೊಡ್ತಾರ ಕಳೆ ತೆಗಿಯಕ್ಕ, 250 250 ಕಾಲ 5 ಅಳಿಗೆ ಎಷ್ಟ ಆಕತ್ರಿ? 1250 ಆಕತ್ರಿ, ಅದಾದ್ರೂ ಜೋರ್ ಆಕತಿ, ಅದನ್ನ ಫಾಸ್ಟ್ ತೆಗಿತಾರ, ಇದಾದ್ರೂ ಕಡಿಮೆ ಅಂತ. ಏನ್ ಮಾಡ್ತಾರೆ, ಈಗ ಜನ ಗುತ್ತಿಗೆ ಕೊಟ್ಟು ಬಿಡ್ತಾರ, ಅವ್ರ ಕೈಗಳಾದ್ರೂ ಮಾಡ್ಕೊಂಡು ಹೋಗ್ತಾರ. ಅವ್ರಿಗೆ ಅವರು ಫಾಸ್ಟ್ ಆಗಿ ಮಾಡ್ತಾರೆ, ಕರೆಕ್ಟ್ ಆಗಿ ಮಾಡ್ತಾರೆ, ಕರೆಕ್ಟ್ ಆಗಿ ಮಾಡಿಲ್ಲ ಅಂದ್ರೆ ಕೇಳಕ್ ಒಂದು ಹಕ್ಕು ಇರ್ತದ ಅವ್ರಿಗೆ. ಹಂಗದ್ರಿ ಈಗ ಇದೇ ಪ್ರಕಾಶ ಅಣ್ಣನ ಹೊಲಕ ಹೋಗ್ತಾವ್ರಿ ನಾವು, ನನ್ ಮೇಲೆ ನಂಬಿಕೆ ಬಿಟ್ಟು ಹೋಗ್ತಾನ ಆತ, ಆ ನಂಬಿಕೆಯಿಂದ ನಾ ತಕೊಂಡ್ ಬರ್ತಾವ್ರಿ ಕಳೆ ದಳಂಬ್ರಿ ಕಳೆ. ಎಂದು ಪಾಪ ಹಿಂದ್ ಬಂದ್ ನಿಂತಲ್ಲ ತೆಗಿರೋವಾಗ ಆಗಡ ಅಂತ ಅನ್ನಲ್ಲ, ಹಂಗ ನಮ್ಮ ಮೇಲೆ ನಂಬಿಕೆ ಬಿಟ್ಟು ಹೋಗ್ಬಿಡ್ತಾರ. ಆ ನಂಬಿಕೆ ನಮ್ ಮೇಲೆ ಇಟ್ಕೊಂಡವ್ರ ಅವ್ರು ಆ ನಂಬಿಕೆ ನಾವು ಉಳಿಸ್ಕೊಂಡ್ ಕಳೆ ತೆಗ್ದು ಬರ್ತಾರೆ. ಈಗ ಬಗ್ಗೆ ಮಾ, ಒಟ್ಟು ಕೃಷಿ ಒಂದು ಎಲ್ಲರಿಗೂ ಉದ್ಯೋಗ ಕೊಡುತ್ತೆ. ಕೊಡ್ತಾರ್ರಿ ಕೊಡ್ತಾರ, ಯಾವಾಗಿಲ್ಲ ಇವಾಗಿಲ್ಲ ಬದುಕು ಅನ್ನೋ ಮಾರ್ಗ ಸ್ಯಾನ್ಸನ್ ಇಲ್ರಿ, ಯಾವಾಗ್ಲಿ ಅದ ಮಲ್ಯ. ಯಾಕಂದ್ರೆ ಹೋದರ್ಸ ಐತ್ರಿ ಜೀವನ ಮಾಡೋದು, ಕಷ್ಟ ಇತ್ತ ಬಜಿ ಇತ್ರಿ ಕಷ್ಟ. ಯಾಕೇನ? ಯಾಕಂದ್ರೆ ಮಾಲ್ಯ ಡ್ಯಾಮ್ ನೀರದ್ದಲ್ಲ, ನೀರ್ ಇರ್ಲಿಲ್ಲ ಅವಾಗ ಇದ್ದಲ್ರಿ, ಆ ನೀರ್ ಇದ್ದಾವ ತಗದ್ ಕುತ್ಕೊಂಡ್ಬಿಡ್ರಿ ಮಾಲ್ಯಾಗ, ಆಮೇಲೆ ಆ ತಿಳ್ಕೊಂಡು ಈ ನೀರ್ ತಗದ್ರಿ. ಈ ವರ್ಷ ಆಯ್ತಲ್ಲ ಜೀವನ ಮಾಡೋದು ಬಹಳ ಚೆನ್ನಾಗೈತ್ರಿ. ಡ್ಯಾಮ್ ನೀರ್ ಇದೆ ಅಂದ್ರೆ ಇಲ್ಲಿ ಯಾವಾಗ್ಲೂ ಕೆಲಸ ರೀ, 20 ತಾಸ ನೀನ್ 3 ರೂಪಾಯಿ ತೆಂಗಾರ ದುಡ್ಕೊಂಬರ್ರಿ ನೀನ್, ಚೆನ್ನಾಗ ದುಡಿಮೆ ಐತ್ರಿ ಮಾಲ್ಯಾಗ. ಇಲ್ಲಿ ಸುತ್ತಮುತ್ತಲು ಏನೇನ್ ಬೆಳಿತಾರಮ್ಮ? ಇಲ್ಲ ಮೆಕ್ಕೆಜೋಳ ಬೆಳಿತಾರ್ರಿ, ತರಕಾರಿ ಬೆಳಿತಾರ, ಆಮೇಲೆ ಬೆಂಡೆಕಾಯಿ ಟಮಾಟೆ ಹಣ್ಣು ಜವಳಿಕಾಯಿ ಅವೆಲ್ಲ ತರಕಾರಿ ಬೆಳೆಗಳು ಜಾಸ್ತಿ ಚೆನ್ನಾಗಿ ಬೆಳಿತಾರ. ತರಕಾರಿ ಹೊಲಗಳಲ್ಲಿ ಕೆಲ್ಸಕ್ಕೆ ಹೋಗ್ತೀರಾ? ಏನೇನ್ ಮಾಡ್ತೀರ ಅಲ್ಲಿ? ಅಲ್ಲಿ ಕಳೆ ತೆಗಿತೇವೆ, ಕಳೆ ತೆಗೆಯೋದು ಮೇನ್ ಮೇನ್ ಕಳೆ ತೆಗೆಯೋದು, ಬಿಡಿಸೋದು ಗಂಟೆ ಬಿಡಿಸೋದಿದ್ರೆ ಅದನ್ನ ಬಿಡಿಸ್ತೇವೆ, ಜವಳಿಕಾಯಿ ಬಿಡಿಸೋದಿದ್ರೆ ಅದನ್ನ ಬಿಡಿಸ್ತೇವೆ. ಆಮೇಲೆ ಇವು ಮೆಕ್ಕೆಜೋಳ ಹಾಕ್ತಾರ, ಉಣ್ಣ ಜೋಳ ಹಾಕ್ತಾರ, ತೊಗರಿಕಾಯಿ ಹಾಕ್ತಾರ, ಎಲ್ಲ ಐತ್ರಿ ಎಲ್ಲ ಮಾಡ್ತಾರೆ. ಜೋಳದ ತನಿ ಮುರಿಯೋದು ಇವೆಲ್ಲ ಇರ್ತದಲ್ವಾ? ಉಣ್ಣ ಜೋಳ ರೀ, ಅದನ್ನ ಕೊಯ್ತಾರೆ. ಹೆಚ್ಚು ಬೆಳಿತಾರೆ ಇಲ್ಲಿ ಜೋಳ? ಕಡಿಮೆ ರೀ, ಅದು ಹೆಚ್ಚು ಬೆಳೆದು ನೆಲ್ಲು. ನೆಲ್ಲು ನಿಮ್ಮ ಮಾಲ್ವೆಯಲ್ಲಿ ನೆಲ್ಲು ಬೆಳೀತಾರೆ. ನಂತರ ಸೆಕೆಂಡ್ ಸ್ಥಾನ ಯಾವ್ದಕ್ ಕೊಡ್ತೀರಿ ನೀವು? ಫಸ್ಟ್ ನೆಲ್ಲು ರೀ ನೆಲ್ಲು ಕೊಡೋದು. ಎರಡನೇದು? ಎರಡನೇದು ಜೋಳ, ಮೆಕ್ಕೆಜೋಳ. ಮೆಕ್ಕೆಜೋಳ. ಮೂರನೇದು ಪ್ಲೇಸ್ ಯಾವ್ದಕ್ ಹೋಗುತ್ತೆ? ಮೂರನೇದು ರಾಗಿ ಬಿತ್ತಾರ್ರಿ. ರಾಗಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೀತಾರೆ? ರಾಗಿನೂ ಬೆಳೀತಾರ, ಈಗ ಬೆಳೆಯಕ್ಕೆ ರಾಗಿ ಬೆಳೀತಾರ, ಹುಳ್ಳಿ ಅವೆಲ್ಲ ಬೆಳೀತಾರೆ. ಕಾಮನ್ ಆಗಿರ್ತದೆ. ಒಟ್ಟು ಹೆಚ್ಚಾಗಿ ಬೆಳೆದು ಭತ್ತ. ಈಗ ಹೆಚ್ಚಿಗೆ ನೀರಾವರಿ ಇರೋದ್ರಿಂದ ಭತ್ತಕ್ಕೆ ಶುರು ಮಾಡಿ ಮೆಕ್ಕೆಜೋಳ. ವರ್ಷದಲ್ಲಿ ಎರಡು ಬೆಳೆ ತಗೊಂತಾರ? ಈಗ ಭಾಗ್ಯಮ್ಮನ ಕುಟುಂಬಗಳಿಗೆ ಕೆಲಸ ಇಲ್ಲ ಅಂತ ಅನ್ನಂಗಿಲ್ಲ. ಈಗ ಕೆಲಸ ಅನ್ನೋದ್ರನ್ನ ಅನ್ನಂಗಿಲ್ಲ. ಮಾಡಿದ್ದೆ ಮಾಲ್ವ್ಯಾಗ. ತಿಂಗಳಿಗೆ ಎಷ್ಟು ದುಡಿತೀರಿ, ಎಷ್ಟು ಉಳಿತಾಯ ಮಾಡ್ತೀರಿ? ತಿಂಗಳಿಗೆ ಉಳಿತಾಯ ಮಾಡ್ಬೇಕನ್ನೋದು ಏನೈತ್ರಿ, ಯಾರ ಸಂಬಳ ಉಳಿತೈತಿ ಹೇಳ್ತೀನಿ. ಅಂದ್ರೆ ನಾನು ಹೇಳ್ತೀನಿ, ಮನ್ಯಾಗ ಎಲ್ಲ ತರಕಾರಿ ತರ್ಬೇಕು. ನಮ್ ಮನೆಯನ್ನು ಹೊಲ ಮನೆಗೇನ್ ಬೆಳೆಯಲ್ಲರಿ, ಜೋಳ ತರ್ಬೇಕು, ಅಕ್ಕಿ ತರ್ಬೇಕು, ಬ್ಯಾಳಿ ತರ್ಬೇಕು, ಉಪ್ಪು ತರ್ಬೇಕು, ಒಳ್ಳೆಣ್ಣಿ ತರ್ಬೇಕು. ಇದೆಲ್ಲ ಮೇಂಟೈನ್ ಮಾಡಿ ಹೊರಗಡೆ ಸಂಘ ತಗೊಂಡಿರ್ತೇವೆ, ಆ ಸಂಘ ಕಟ್ಬೇಕಲ್ಲ ಉಳಿಸ್ಕೊಂಡು. ಅಂದ್ರೆ ಒಬ್ಬ ಕೃಷಿ ಕೂಲಿ ಕಾರ್ಮಿಕರ ಕುಟುಂಬದ ಒಳಗಡೆಗೆ ಒಂದು 6,000 ದುಡಿಬಹುದು ತಿಂಗಳಿಗೆ. ಅಷ್ಟಲ್ವಾ ದುಡಿಬಹುದು? ಜಾಸ್ತಿ ದುಡಿಲಿಕ್ಕೆ ಆಗ್ತದ? ಇಲ್ರಿ, ಯಾಕಂದ್ರೆ ಬುದ್ಧಿ ಹಿಡ್ಕಂದ್ರ ಹಾಕತ್ರಿ. 6,000 8,000 ಗಟ್ಲೆ ದುಡಿಬಹುದು. 200 ರೂಪಾಯಿದಾಗ ಅಷ್ಟು ಸಾಲ ಮಾಡಕ್ ಆಗಲ್ರಿ. 6,000-8,000 ರೂಪಾಯಿ ಅದು ಮನೆ ಉಪಜೀವನಕ್ಕೆಲ್ಲ ಸರಿ ಹೋಗ್ಬಿಡುತ್ತೆ. ಹೆಚ್ಚು ಆದಾಯ ಬರಬೇಕು ಅಂದ್ರೆ ಮತ್ತೆ ನೀವು ಈ ಹೈನುಗಾರಿಕೆ ಇಂಥವೆಲ್ಲ ಮಾಡ್ಕೋಬೇಕು. ಜೋರ ಇದು ಮಾಡ್ಬೇಕ್ರಿ. ಬುದ್ಧಿ ಹಿಡ್ಕಂದ್ರ ಮಾತ್ರ ನಾವು ಯಾವ್ದಾರು ಉಳಿಸ್ಕೊಳಕ್ ಆಗತ್ತೆ. ಹಿಂಗ ಮತ್ತೆ ಕೂಲಿ ಅಂದ್ರೆ ಆಗಲ್ರಿ. ಅಷ್ಟ ಉಪ್ಪಿಗೂ ಹೊಟ್ಟೆ ಬಟ್ಟಿಗೆ ಸರಿ ಹೋಗ್ತದ? ಸರಿ ಹೋಗತ್ರಿ. ಬಟ್ಟಿಗೂ ಊಟಕ್ಕೂ ಸರಿ ಹೋಗತ್ರಿ. ಅದ್ರಾಗ ಒಂದು ಸಾಲ ಇಟ್ಟು ಇಲ್ಲಿಟ್ಟು ಸಾಲ ಮಾಡಿದ್ದು ಅದನ್ನ ಇದು ಕಟ್ಕೊಂಡು ಹೋಗೋದು, ಕಟ್ಕೊಂಡು ಹೋಗೋದು. ಮತ್ತೆ ಅದು ತಿಂಗಳ ಮಾಡಿರ್ತಾವ್ರಿ ಸಂಘನ. ಮತ್ತೆ ಅದಕ್ಕೊಂದು 200-300 ರೂಪಾಯಿ ತಿಂಗಳ ಬರ್ಬೇಕಲ್ಲ, ಎಲ್ಲ ಕೂಡಿಡ್ಬೇಕು. ಅದು ತಿಂಗಳ ಬರೋದಕ್ಕೆ 4,000 ತೆಗ್ದಿಡ್ತಾರ್ರಿ. ಮತ್ತೆ ಹಟ್ಟಿ ಜೀವನ ಮಾಡಿ ಹಂಗ ತೆಗ್ದಿಡ್ತಾರ, ಕಟ್ಕೊಂತ ಹೋಗೋದ್ರಿ ಜೀವನ ಮಾಡ್ಕೊಂತ. ಆದ್ರೂ ಒಂದ್ ಕುಟುಂಬ 8,000 ಜೀವನ ಮಾಡೋದ್ ಕಷ್ಟ. ಕಷ್ಟ ರೀ, ಮತ್ತೆಲ್ಲ ಕೊಡ್ಬೇಕಲ್ರಿ. ಈಗ ಹೊಲ್ಮನಿ ಇದ್ದಾರು ತಗೊಂತರ ಮಾಡ್ತಾರ, ಹೊಲ್ದ ಹೊಲ್ಮನಿ ಇಲ್ದಾರ ಏನ್ ಮಾಡ್ತಾರ್ರಿ? ಸರ್ವ ಒಂದೊಂದೆಲ್ಲ ಕೊಡ್ಬೇಕಲ್ರಿ, ಆಗಾದಿಲ್ಲ. ಇದ್ರಾಗೆ ಜೀವನ ಮಾಡ್ಬೇಕ ನಾವು. ಮಕ್ಕಳು ಎಷ್ಟು ಜನ ಇದಾರೆ? ನಾ ಇಬ್ರಿ ಮಕ್ಕಳು. ಇಬ್ರು ಹೆಣ್ಮಕ್ಳು ರೀ ನನಗೆ. ಹೌದಾ? ನಾವು ನಮ್ ಯಜಮಾನ್ರು, ನಾವು ನಾಲ್ಕರ. ನೀವು ಅತ್ತೆ ಮಾವನವ್ರ ಜೊತೆಗೆ ಇದ್ರ? ಯಾರಲ್ರಿ, ಅತ್ತೆ ಮಾವ ಯಾರಲ್ಲ, ನಾವು ಇಬ್ರು ಮಕ್ಕಳು, ಇಬ್ರು ಗಂಡ. ಇಬ್ರು ದುಡಿಲಿಕ್ಕೆ ಹೋಗ್ತೀರಿ? ಇಬ್ರು ಕೂಲಿ ಮಾಡ್ತಾರೆ? ಕೂಲಿ ಮಾಡ್ತಾರೆ. ಇಬ್ರು ದುಡಿದೋದ್ರಿಂದ ಸ್ವಲ್ಪ ಪರವಾಗಿಲ್ಲ. ಪರವಾಗಿಲ್ಲರಿ, ಜೀವನ ನಡ್ಕೊಂತ ಹೋಗ್ತಾ ಇರ್ತೀವಿ. ಈಗ ನಿಮ್ಮ ಏನು ಸ್ತ್ರೀ ಶಕ್ತಿ ಸಂಘಗಳು ಈ ತರದಲ್ಲಿ ಇರೋದ್ರಿಂದ ಬೇರೆ ನೀವೇ ಏನಾದ್ರೂ ಆರ್ಥಿಕ ಚಟುವಟಿಕೆ ಕೆಲಸಗಳು ಮಾಡಬಹುದಲ್ಲ, ಅಂದ್ರೆ ಏನೋ ಉತ್ಪಾದನೆ ಮಾಡೋದು ಅಂತ ಏನಾದ್ರೂ ಆತರ ಪ್ರಯತ್ನ ಮಾಡಿದ್ರ ಇಲ್ಲಿ? ಓದ್ಬೇಕಂತ ಇಲ್ಲ, ಸ್ಕಿಲ್ಸ್ ಗಳಿಗೆ ಓದ್ಬೇಕಂತ ಯಾವ್ದೋ ಒಂದ್ ತರಬೇತಿ ತಗೊಂಡು ಹೊಲಿಗೆ ಮಾಡೋಣ ಅಥವಾ ಏನೋ ಮಾಡೋಣ, ಮನೆ ಕೆಲಸಗಳು ಬೇರೆ ಮನೆಯಲ್ಲೇ ತಯಾರ ಮಾಡಿ ಮಾರಾಟ ಮಾಡುವಂತದ್ದು ಇಂಥವೇನಾದ್ರು ತರಬೇತಿಗಳಿಗೆ ಇಟ್ಕೊಂಡಲ್ರಿ ಮಾಡ್ಬೇಕು. ಅದನ್ನ ಮಾಡ್ಬೇಕು ಜೀವನ ಮಾಡಕ್ ಅದನ್ನ ಮಾಡ್ಬೇಕನ್ನ ನಮ್ ತಲೆ ಇಲ್ರಿ. ಅದ ಹಿಂಗ ಹೊರಗಡೆ. ಈಗ ದಿನ ಎಷ್ಟು ಹಾಲು ಕೊಡ್ತಾವ ಆಕಳುಗಳು? ಒಂದ್ ಬೆಳಿಗ್ಗೆ 4 ಲೀಟರ್, ಸಾಯಂಕಾಲ ಒಂದ್ 4 ಲೀಟರ್. 9 ಲೀಟರ್ ಹಾಲು ಹಾಕತ್ರಿ. ಏನ್ ರೇಟ್ ಕೊಡ್ತಾರಲ್ಲಿ? 30 ರೂಪಾಯಿ, 34, 32 ಹಿಂಗ ಹಾಕ್ತಾರಲ್ಲಿ ಲೀಟರ್. ಒಟ್ಟು ದಿನ ಒಂದ್ 300 ರೂಪಾಯಿ ಹಾಲಿಂದ ಬರ್ತದೆ? ಬರ್ತತೆ. ಅವತ್ತಿಂದ ಅವತ್ತೇ ಕೊಡ್ತಾರ ಅವ್ರು? ಹೇಗೆ ಇಲ್ರಿ, ತಿಂಗಳ 15 ದಿನ ಅಕೌಂಟ್ ಹಾಕ್ಬಿಡ್ತಾರ? ಇಲ್ರಿ, ಅಲ್ಲೇ ಡೈರೆಕ್ಟ್ ಕೊಡ್ತಾರ. ಕೊಟ್ಟವ್ರಿ ಪಾಸ್ಬುಕ್, ಅದನ್ನ ಈಗ ಕ್ಯಾಶ್ ಕೊಟ್ಬಿಡ್ತಾರೆ. ಕ್ಯಾಶ್ ಕೊಟ್ಬಿಡ್ತಾರೆ. ಹಾಲಿನ ಗುಣಮಟ್ಟ ಚೆನ್ನಾಗಿರ್ತದ ನಿಮ್ಮ ಹಾಲು? ಆಕಳುಗಳ ಹಾಲು ಕೆಲವು ಫ್ಯಾಟ್ ಇರಬೇಕು ಅಂತ ಹೇಳ್ತಾರೆ, ದಪ್ಪ ಇರಬೇಕು ಅಂತ ಹೇಳ್ತಾರೆ, ಮಂದಿಗಿರ್ಬೇಕು ಅಂತ ಹೇಳ್ತಾರೆ. ಹಂಗ್ ಬರ್ಬೇಕಂದ್ರೆ ಆಕಳುಗಳಿಗೆ ಚೆನ್ನಾಗಿ ಊಟ ಕೊಡ್ಬೇಕಲ್ಲ? ಏನೇನ್ ಕೊಡ್ತೀರಿ? ಚಜ್ಜಿ ಫುಡ್ ಅಷ್ಟು ಹಾಕ್ತಾರ್ರಿ, ಜೋಳದ್ದು ಅವನ್ನೆಲ್ಲ ಬೆರೆಸಿ ಫುಡ್ ಹಾಕ್ಸ್ಕೊಂಡು ಬರ್ತಾವ್ರಿ. ಆಮೇಲೆ ಡೈರಿ ಫುಡ್ ಬರ್ತಾರ, ಅದು ಅವರು ಕೊಡ್ತಾರೆ. ಅವರು ಕೊಡ್ತಾರ್ರಿ. ಅಲ್ಲಿ ತಗೊಂಡ್ಬಂದು ಸಾಯಂಕಾಲ ಇಡ್ತಾವ್ರಿ, ಸಾಯಂಕಾಲ ಕೊಡ್ತೀನಿ. ಆಮೇಲೆ ಹಾಲು ಇಡ್ತಾರೆ. ಡೈರಿಯಿಂದ ಏನಾದ್ರೂ ಪ್ರೋತ್ಸಾಹ ಧನಗಳು ಸಿಕ್ತಿರ್ತದ ಅವಾಗ ಹೋಗಿ ಮನ್ಮನ್ ಮಾಡೇವಿ. ಮನ್ಮನ್ ಈ ಕುರಿ ಆಡು ಮತ್ತೆ ಎಲ್ಲ ಬೇರೆ ಕಡೆ ಬರ್ದಾವ್ರಿ. ನಾವು ಈಗ ಹಾಲಿನ ಡೈರಿ ಇಲ್ಲೇ ಐತಿ. ಆಕಳು ಖರೀದಿ ಮಾಡಿದ್ರಿ? ಖರೀದಿ ತಗೊಂಡವ್ರಿ. ಎಷ್ಟು ತಗೊಂಡ್ರಿ? ಒಂದು 22,000, ಒಂದ್ 30,000. ಎಲ್ಲಿಂದ ತರಿಸಿದ್ರಿ? ಇಲ್ಲೇ ಬಂಗಾಳಿ. ಸೊ ಈಗ ಅದರಿಂದ ಒಂದು ನಿರಂತರ ಒಂದ್ 300 ರೂಪಾಯಿ ಸಿಗುತ್ತೆ. ಕೂಲಿ ಅವ್ರು ತಕ್ಕಂತಾರೆ, ಯಾರು ಕೆಲಸ ಮಾಡ್ತಾರ ತೆಗಿತಾರೆ, ಅವ್ರು ಆಕಳ ಜವಾಬ್ದಾರಿ ಅವ್ರಿಗೆ ಕೊಟ್ಬಿಟ್ರೆ, ಅವ್ರಿಗೆ ಕೊಟ್ರೆ ನಾವು ಮಾಡ್ತಾವ್ರಿ, ಮನೆಯೊಳಗ ಕೆಲಸ ಮುಗಿಸ್ಕೊಂಡು ಹಾಲಿಂಡಿ ಎಲ್ಲ ನಾವು ಮಾಡಕ್ಕೋರಿ, ಮೇವು ತಗೊಂಡ್ಬರ್ತೇವೆ ನಾವು, ಇನ್ನು ಎರಡು ಆಕಳ ಮಾಡ್ಬೋದು ಮೇಲಕ್ಕೆ ಮಾಡ್ಬೇಕ್ರಿ, ಅದನ್ನೇ ಇರೋದ್ ನಮ್ಮ ತೆಲಾಗ ಕಾಯರದಾರ, ನಾವು ಮಾಡ್ಕೊಂಡು ಹೋಗ್ತೇವಿ, ನಾವು ಹೊಲ್ಗರ ಹೋದ್ರೆ ಹುಲ್ಲು ಪಲ್ಲು ತರ್ತೇವಿ ತಂದು ಮಾಡ್ಬೇಕು ಅನ್ನೋದು, ಇನ್ನೊಂದ್ ಎರಡು ಆಕಳ ಮಾಡ್ಬೇಕು ಅನ್ನೋದ್ ಐತ್ರಿ ಮಾಡ್ಬೇಕು. ಈಗ ನಿಮ್ಮ ಮಕ್ಕಳಿಗೆ ನಿಮ್ಮೂರಲ್ಲೇ ಒಳ್ಳೆ ಶಿಕ್ಷಣ ಸಿಗ್ತಾ ಇದೆಯಾ, ಶಾಲೆಗಳಿದಾವೆ ಇಲ್ಲಿ? ಸಿಗ್ತೈತೆ. ಎಲ್ಲಿವರೆಗಿದೆ ಶಾಲೆ ಇಲ್ಲಿ? ಶಾಲೆ ಹತ್ತೆ ಕ್ಲಾಸ್ ತನಕ ಐತ್ರಿ, ಚೆನ್ನಾಗಿ ಓದ್ತಾರ. ನೀವು ಓದಿಲ್ಲ? ಓದಿಲ್ರಿ. ನಾವು ಮಕ್ಕಳಿಗೆ ಮನೇಲಿ ಹೇಳ್ಕೊಡೋರು ಯಾರು ಇಲ್ಲ? ಮನೇಲಿ ಅವ್ರೆಲ್ಲ ಅಪ್ಪಾಜಿ ಐತ್ರಿ, ಓದ್ಯಾರವ್ರು? ಅವ್ರ ಐದನೇ ಕ್ಲಾಸ್ ಓದಿದ್ರೆ ಎಲ್ಲ ಓದ್ತಾರ. ಓದಿಸ್ತಾರ ಮಕ್ಳು ಕುಂದರ್ಸ್ಕೊಂಡು? ಹ್ಮ್ ಓದ್ತಾರ್ರಿ. ಅವಾಗೆಲ್ಲ ಸಣ್ಣವ್ರಿದ್ರಲ್ರಿ, ಅವ್ರ ಹಾಕೊಡೋದ್ ಅದನ್ನೆಲ್ಲ ಮಾಡ್ತಿದ್ರು. ಈಗ ಅವ್ರವ್ರ ಇದ್ದೇ ನಾ ತಲೆಗ್ ಐತಲ್ಲ, ಅವ್ರವ್ರ ಪಾಡಿಗೆ ಆದ್ರೂ ಚೆನ್ನಾಗಿ ಓದ್ತಾರೆ, ಚೆನ್ನಾಗಿ ಓದಲ್ಲ ಅಂತ ನೀವು ಗಮನಿಸ್ಬೇಕಲ್ಲ. ಚೆನ್ನಾಗಿ ಓದ್ತಾವಲ್ರಿ, ಚೆನ್ನಾಗಿ ಓದ್ತಾರ್ರಿ, ನಮ್ಮ ಮಕ್ಳ ಮೇಲೆ ನಮಗೆ ನಂಬಿಕೆ ಐತಿ ಚೆನ್ನಾಗಿ ಓದ್ತಾರ ಅಂತಂದ್ರೆ. ಒಳ್ಳೇದು ಭಾಗ್ಯಮರೆ. ನಮ್ಮ ಹೊಸಪೇಟೆ ಆಕಾಶವಾಣಿಯ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ, ತಾವು ಕೃಷಿ ಕೂಲಿ ಕಾರ್ಮಿಕರಾಗಿ ತಮ್ಮ ಕುಟುಂಬವನ್ನ ನಿರ್ವಹಿಸ್ಕೊಂಡು ಹೋಗ್ತಾ ಇದ್ದೀರಿ, ಬದುಕು ಕಷ್ಟದಲ್ಲಿ ಇದ್ರೂ ಸಹಿತ ಒಂದು ಧೈರ್ಯದಿಂದ ಸಾಕ್ತಾ ಇದ್ದೀರಿ, ಮುಂದಿನ ದಿನಮಾನಗಳು ನಿಮ್ಗೆಲ್ಲ ಒಳ್ಳೇದಾಗ್ಲಿ ಅಂತ ಆಶಿಸ್ತಾ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕು ಮಾಲ್ವಿ ಗ್ರಾಮದ ಕೃಷಿ ಕೂಲಿ ಕಾರ್ಮಿಕರಾಗಿ ಜೀವನ ನಡೆಸುತ್ತಿರುವ ಶ್ರೀಮತಿ ಮಣಿಗಾರ ಭಾಗ್ಯಮ್ಮನವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಬಿ ಸೋಮೇಶ್ ಉಪ್ಪಾರ್. ಈಗ ಕೃಷಿ ಗೀತೆಗಳನ್ನು ಕೇಳೋಣ. ಕನಸು ನನಸು ಆಗುವ ಸಮಯವು ಬಂದಿದೆ, ಕನಸು ನನಸು ಆಗುವ ಸಮಯವು ಬಂದಿದೆ. ಆಕಾಶಕ್ಕೆ ನಮಗೆ ನೆಗೆವ, ಆಕಾಶಕ್ಕೆ ನಮಗೆ ನೆಗೆವ, ಬಲವು ಈಗ ತಂದಿದೆ. ಕನಸು ನನಸು ಆಗುವ ಸಮಯವು ಬಂದಿದೆ. ಅಮೆರಿಕಕ್ಕೆ ಹೊರಟ ವಿಮಾನ ಚಂದಿರನತ್ತ ಸಾಗಿದೆ, ಅಮೆರಿಕಕ್ಕೆ ಹೊರಟ ವಿಮಾನ ಚಂದಿರನತ್ತ ಸಾಗಿದೆ. ಹಾರುವ ಯಂತ್ರ ವೇಗ ಹಿಡಿದು, ಹಾರುವ ಯಂತ್ರ ವೇಗ ಹಿಡಿದು ಯಾನಿಗಳನ್ನು ಕರೆದಿದೆ. ಕನಸು ನನಸು ಆಗುವ ಸಮಯವು ಬಂದಿದೆ. ಮಾನವ ನೀ ಬಾಯಿಲ್ಲಿಯನ್ ಮಾನವ ನೀ ಬಾ ಇಲ್ಲಿ ಎಂದು ಬಾನಿನ ಬಾವು ತೆರೆದಿದೆ, ಬಾನಿನ ಬಾವು ತೆರೆದಿದೆ. ಅಲ್ಲಿ ಕೂಡ ಹೆಜ್ಜೆ ಮೂಡಿಸಿ, ಅಲ್ಲಿ ಕೂಡ ಹೆಜ್ಜೆ ಮೂಡಿಸಿ ಮನೆಗೆ ಮರಳು ಎಂದಿದೆ. ಕನಸು ನನಸು ಆಗುವ ಸಮಯವು ಬಂದಿದೆ, ಕನಸು ನನಸು ಆಗುವ ಸಮಯವು ಬ

ಸನಾತನ ಜಾಗರಣೆ. ಕೃಷಿಯ ಕಷ್ಟ ಕಡಿಮೆ ಮಾಡಲು ಬೇಕು ಸರಳ ಉಪಕರಣ, ಉತ್ತಮ ಗುಣದ ಇಳುವರಿ ಪಡೆಯಲು ಬೇಕು ಹೊಸ ಹೊಸ ಸಾಧನ, ಬೇಕು ಹೊಸ ಹೊಸ ಸಾಧನ. ಕೃಷಿ ಗೀತೆಗಳನ್ನ ಕೇಳುತ್ತಿದ್ದೀರಿ. ಈಗ ಒಂದು ಪುಟ್ಟ ವಿರಾಮ. 18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ. ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಫೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ ಡಾಟ್ ಇನ್ ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಖುಶಹಾಲಿ ಹಮಾರಿ. ಅಬ 70 ವರ್ಷ ಸೇ ಅಧಿಕ ಉಮ್ರ ಕೆ ದೇಶ ಕೆ ಹರ ಬುಜುರ್ಗ ಕೋ ಅಸ್ಪತಾಲ್ ಮೇ ಮುಫ್ತ ಇಲಾಜ್ ಮಿಲೇಗಾ. ದೇಶ ಕೆ ಯುವಾವೋ ನೇ ಲಿಯಾ ಹೈ ನ್ಯೂ ಇಯರ್ ರೆಸಲ್ಯೂಷನ್. 70 ಸಾಲ ಕೆ ಪಾರ್ ಸಭಿ ಬುಜುರ್ಗೋ ಕಾ ಆಯುಷ್ಮಾನ್ ವೈ ವಂದನಾ ಕಾರ್ಡ್ ಬನಾನೆ ಕಾ, 5 ಲಾಖ ರೂಪಾಯಿ ಕೆ ಮುಫ್ತ ಉಪಚಾರ ಕಾ ಉಪಹಾರ ಪಹುಂಚಾ ಕರ್ ಭಾರತ ಕೋ ಆಯುಷ್ಮಾನ್ ಬನಾನೆ ಕಾ. ಆಜ್ ಈ ಆಯುಷ್ಮಾನ್ ಆಪ್ ಡೌನ್ಲೋಡ್ ಕರೆ ಔರ್ 70 ವರ್ಷ ಯಾ ಉಸ್ಸೆ ಅಧಿಕ ಆಯು ಕೆ ಬುಜುರ್ಗೋ ಕಾ ಆಯುಷ್ಮಾನ್ ವೈ ವಂದನಾ ಕಾರ್ಡ್ ಬನವಾಯೆ. ಅಧಿಕ ಜಾನ್ಕಾರಿ ಕೆ ಲಿಯೆ 1-4-5-5-5 ಪರ್ ಕಾಲ್ ಕರೆ. ಕೇಳುಗರೆ, 8 ಗಂಟೆಗೆ ನಮ್ಮ ನಿಲಯದಿಂದ ಪ್ರಹಸನ, ಅಜ್ಜಿಗೊಂದು ಚಿಂತೆ, ಮೊಮ್ಮಗಳಿಗೆ ಮತ್ತೊಂದು. ರಚನೆ TGM ನಾಗರತ್ನ. ತಪ್ಪದೆ ಕೇಳಿ ಇಂದು 8 ಗಂಟೆಗೆ ನಮ್ಮ ನಿಲಯದಿಂದ ಪ್ರಹಸನ, ಅಜ್ಜಿಗೊಂದು ಚಿಂತೆ, ಮೊಮ್ಮಗಳಿಗೆ ಮತ್ತೊಂದು. ಬರನಿಗೆ ಬೆಳೆಯುವ ಗುಣವಿರುವ ಜೋಳ,

ಸಜ್ಜೆಯ ಕಾಳುಗಳು ಕಪ್ಪನೆ ಮುತ್ತುಗಳು ಕಪ್ಪನೆ ಮುತ್ತುಗಳು ಈ ಸಜ್ಜೆಯ ಕಾಳುಗಳು ಈ ಸಜ್ಜೆಯ ಕಾಳುಗಳು ಬಹಳ ಅಪ್ಪ ಬಹಳ ಅಪ್ಪ